ಇಂಗ್ಲಿಷ್ ಮಾಸ್ತರ್ ಆಗಿತ್ತು. ಅವರು ಶೇಗುಣ ಶೇಖಕೌಂಡ್ ಕೋಪ್ ನಾಗನೂರ್ ಏನು ಸಾಕಷ್ಟು ಹಳ್ಳಿ ಊರಾಗ ಅವರು ಕೂಡ ಶಿಕ್ಷಕರಾಗಿ ಎಷ್ಟೋ ವಿದ್ಯಾರ್ಥಿಗಳನ್ನ ಇಂಜಿನಿಯರ್ ಡಾಕ್ಟರ್ ಆಗ್ಯಾರು. ಅಜ್ಜವರಿಗೆ ನಾನು ಪ್ರಥಮ ಮೊಮ್ಮಗನಾಗಿ ಹುಟ್ಟಿದ ನಂದು ಕೂಡ ಒಂದು ಪೂರ್ವ ಜನ್ಮದ ಪುಣ್ಯನ ಐತಿ. ಹಿಂಗಾಗಿ ಇದುವರೆಗೆ ಶಾಯರಿಗಳನ್ನ ಬರೆದಿರೋದು ಕನಿಷ್ಠ ಒಂದು 50 ಶಾಯರಿಗಳು ಬರೆದಿದ್ದೀನಿ. ಅದರಲ್ಲಿ ಹಿಂದಿಯಲ್ಲಿ ಒಂದು 20 ಸೇರಿ ಬರೆದಿದ್ದೀನಿ. ಆದರೆ ನಾನು ಜನಪದ ಸಾಂಗ್ಗಳನ್ನ 130 ಜಾಸ್ತಿನೇ ಬರೆದಿದ್ದೀನಿ. ಇಂಗ್ಲಿಷ್ನಲ್ಲಿ ಕೂಡ ಸಾಕಷ್ಟು ಶಾಯರಿಗಳನ್ನು ಮತ್ತು ಅದರಲ್ಲಿ ರೈಮ್ಸ್ ಅಂತ ಕರೀತಾರೆ, ರೈಮಿಂಗ್ ವರ್ಡ್ಸ್ ಅಂತ. ರೈಮಿಂಗ್ ವರ್ಡ್ಸನ್ನು ಜಾಸ್ತಿ ನಾನು ಉಪಯೋಗಿಸೋದು. ಆದರೆ ನನ್ನ ಹತ್ರ ಭಾಳ ಇದಾವೆ ಶಾಯರಿಗಳು. ನಮ್ಮ ಕನಸಿಗೆ ನಮ್ಮದೇ ಮಾತು ಎಂಬ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಶಾಯರಿ ನಾನು ಬರೆದಿರೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹಿತ್ಯ ಅವ್ರ ಮೇಲೆ. ಮುಂಜಾವು ಮಂಜಿನ ಹೊನೆಯಲ್ಲಿ ಕವನದ ದಾರಿಯಲ್ಲಿ ನಾನು ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ ನಡೆದು ಬರುವಾಗ